ड्रग्स से मुक्ति पाएं, नालसा का साथ अपनाएं। नालसा की डॉन यूनिट से संबंधित जानकारी के लिए कॉल कीजिए 1500 पर। LIC निवेश प्लस LIC ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಪ್ರಮುಖ ಮಾಹಿತಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯೂನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡೆಯುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಮಿತ್ರರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಕಳೆದ ವಾರ ತಾವು ಈ ಸಲದ ಮುಂಗಾರು ಮಳೆಯ ಬಗ್ಗೆ ಬಹಳ ಸಂತೋಷದಾಯಕವಾದಂತಹ ಸುದ್ದಿಯನ್ನ ಕೇಳಿದ್ರಿ. ಭಾರತೀಯ ಹವಾಮಾನ ಇಲಾಖೆಯವರು ಈ ವರ್ಷದ ಮುಂಗಾರು ಹೆಂಗಿರುತ್ತದೆ ಅನ್ನೋದ್ರ ಬಗ್ಗೆ ವಿಸ್ತಾರವಾದಂತಹ ಪೂರ್ವಸೂಚನೆಯನ್ನು ನಮಗೆ ಕೊಟ್ಟರು. ಈ ಸಲ ಅತಿ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಅದೇ ಸುದ್ದಿಯನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೂ ಕೂಡ ತಮಗೆ ಕೇಳಿಸ್ತಾ ಇದ್ದೀವಿ. ಯಾಕಂತಂದ್ರೆ ಕಳೆದ ವಾರ ಅನೇಕರು ಕೇಳಿರ್ಲಿಕ್ಕಿಲ್ಲ. ಈ ವಿಚಾರ ಬಹಳ ಮಹತ್ವದಿರೋದ್ರಿಂದ ಮುಂದಿನ ನಮ್ಮ ಕೃಷಿ ಯೋಜನೆಗಳನ್ನು ಮಾಡಿಕೊಳ್ಳುವುದಕ್ಕೆ ಇದು ನಮಗೆ ಒಂದು ಆಧಾರ ನೀಡುವುದರಿಂದ ಯಾವ ರೀತಿ ಮುಂಗಾರು ಇರುತ್ತದೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ತಾವು ಕೇಳಿ ಅನ್ನೋ ಕಾರಣಕ್ಕಾಗಿ ಇವತ್ತು ಮತ್ತೆ ಕಳೆದ ವಾರ ನಾವು ಪ್ರಸಾರ ಮಾಡಿದಂತಹ ಮುಂಗಾರಿನ ಮುನ್ಸೂಚನೆಯನ್ನೇ ಈ ವಾರ ಕೂಡ ತಮಗೆ ಕೇಳಿಸ್ತಾ ಇದ್ದೀವಿ. ಇದರಿಂದ ಯಾರು ಕೇಳಿಲ್ಲ ಅವರಿಗಂತೂ ಅನುಕೂಲ ಆಗೇ ಆಗ್ತದೆ, ಮತ್ತ ಯಾರು ಕೇಳಿದ್ದೀರಿ ಅವರಿಗೆ ಇನ್ನೊಂದು ಸಲ ಇದರ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. 2025 ಮುಂಗಾರು ಯಾವ ರೀತಿ ಇರಬಹುದು ಅಂತೇಳಿ ಒಂದು ವಿಸ್ತೃತವಾದಂತಹ ಮುನ್ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಆತ್ಮೀರೆ, ಪ್ರತಿ ವರ್ಷ ನಮಗೆ 870 mm ಮಳೆ, ಅಂದ್ರೆ 87 cm ಮಳೆ ಪ್ರತಿ ವರ್ಷ ಸಾಮಾನ್ಯವಾಗಿ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲಾಖೆ ಕೂಡ ಆ ಒಂದು ಅಂಕಿಯನ್ನ ಹೇಳ್ತದೆ. ಇದು 50 ವರ್ಷಗಳ ಒಂದು ಅಂಕಿ ಸಂಖ್ಯೆ ದಾಖಲೆ ಅಂತ ಹೇಳ್ಬಹುದು. 1971 2020 ಏನು 50 ವರ್ಷಗಳು ಬರ್ತಾವ. ಈ 50 ವರ್ಷಗಳ ಸರಾಸರಿ ಏನದ, ಅದು 87 cm ಸರಾಸರಿ ಇದೆ, 870 mm ಅಷ್ಟು ಮಳೆಯನ್ನ ನಮ್ಮ ದೇಶ ಪಡೆಯುವಂತಹದ್ದು. ಈ ವರ್ಷ ಮುನ್ಸೂಚನೆ ಏನಿದೆ ಅಂತಂದ್ರೆ, ಈ ಸಲ ಮುನ್ಸೂಚನೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಪಡೀತಾ ಇದ್ದೀವಿ. ಗಮನಿಸ್ರಿ, ಇನ್ನೊಂದ್ಸಲ ಕೇಳ್ರಿ, ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ವರ್ಷ ಪಡೀತಾ ಇದ್ದೀವಿ. ಸಾಮಾನ್ಯ ಮಳೆ ಅಂತಂದ್ರೆ 96% ಈ ವ್ಯಾಪ್ತಿಯೊಳಗೆ ಇರ್ತದೆ, ಅದು ತಮಗೆ ಗೊತ್ತಿರುವಂತಹದ್ದು. ಆದ್ರೆ ಈ ವರ್ಷ ಎಷ್ಟಾಗ್ತಾ ಇದೆ ಅಂತಂದ್ರೆ, 105% ಮಳೆಯನ್ನ ನಾವು ಪಡೀತಾ ಇದ್ದೀವಿ. ಬಹುತೇಕ ದೇಶದ ಎಲ್ಲ ಭಾಗಗಳು ಈ ವರ್ಷ 105% ಮಳೆಯನ್ನ ಪಡೀತಾ ಇದ್ದಾವೆ. ಇದರೊಳಗೆ 5% ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಆದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ವರ್ಷ ಪಡೀತಾ ಇದ್ದೀವಿ. ಅಂತಂದ್ರೆ ಸಾಮಾನ್ಯ ಮಳೆ 87 ಸೆಂಟಿಮೀಟರ್, 870 ಮಿಲಿಮೀಟರ್, ಇದಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ಸಲ ಪಡೀತಾ ಇದ್ದೀವಿ. ಈಗ ಮುನ್ಸೂಚನೆ ಮಾಡುವಂತಹ ಸಂದರ್ಭದೊಳಗೆ ಇಲಾಖೆಯವರು ಕೊರತೆ ಮಳೆ ಆಯ್ತಪ್ಪ ಅಂತಂದ್ರೆ ಅದರ ಮುನ್ಸೂಚನೆ ಅಂಕಿ ಸಂಖ್ಯೆಗಳೇ ಅಷ್ಟಿರ್ತದೆ, ಸಾಮಾನ್ಯ ಇತ್ತು ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದರ ಒಂದು ಸೂಚನೆ ಅಂಕಿ ಸಂಖ್ಯೆಗಳು ಎಷ್ಟಿರ್ತಾವ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದನ್ನ ಕೇಳಿದ್ರೆ ತಮಗೆ ಈ ವರ್ಷ ನಾವು ಯಾವ ರೀತಿ ಮಳೆ ಪಡಿಬಹುದು ಅನ್ನೋದು ಗೊತ್ತಾಗ್ತದೆ. ಈಗ ಕೊರತೆ ಮಳೆ ಅನ್ನುವಂಥದ್ದು ಎಷ್ಟಿರ್ತದೆ ಅಂತಂದ್ರೆ 90%ಕ್ಕಿಂತ ಕಡಿಮೆ ಆದ್ರೆ ಅದು ಕೊರತೆ ಮಳೆ ಅನಿಸುತ್ತದೆ. ಅದರ ಪ್ರಮಾಣ ಅಂದ್ರೆ ಅದರ ಮುನ್ಸೂಚನೆ ಎಷ್ಟದ ಅಂತಂದ್ರೆ ಕೇವಲ 2% ಅಂತಂದ್ರೆ ಕೊರತೆ ಆಗಂಗಿಲ್ಲ ಅಂತೇಳಿ. ಆಮೇಲೆ ಮುಂದಿಂದ ಏನಪ್ಪಾ ಅಂತಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಎಷ್ಟಿರ್ತದ ಅಂತಂದ್ರೆ 90%-95% ಮಳೆ ಆಯ್ತು ಅಂತಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಅನ್ನುವಂಥದ್ದು. ಇದರ ಒಂದು ಸಾಧ್ಯತೆ ಎಷ್ಟು ಅಂತಂದ್ರೆ 9% ಅಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗುವಂತಹ ಚಾನ್ಸ್ ಕೂಡ ಬಹಳಷ್ಟು ಕಡಿಮೆ ಇದೆ ಎನ್ನುವಂತ ಮಾತು ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಇನ್ನು ಸಾಮಾನ್ಯ ಮಳೆ ಈಗಾಗಲೇ ನಾನು ಹೇಳಿದೆ 96%-104% ಆಗುವಂತಹ ಒಂದು ಸಾಧ್ಯತೆ, ಇದು ಸಾಮಾನ್ಯ ಮಳೆ ಅಂತೇಳಿ ಅನಿಸುತ್ತದೆ. ಇದರ ಸಾಧ್ಯತೆ ಎಷ್ಟದ ಅಂತಂದ್ರೆ 30% ಅಂತಂದ್ರೆ ಸಾಮಾನ್ಯ ಮಳೆ ಆಗೇ ಆಗ್ತದೆ, ಆದ್ರೆ ಅದ್ರ ಮುಂದಿನ ಒಂದು ಏನು ಹಂತ ಅಂತಂದ್ರೆ ಹೆಚ್ಚಿಗೆ ಕೂಡ ಆಗಬಹುದು ಅನ್ನುವಂಥದ್ದು ಇಲ್ಲಿ ವಿಧಿತ ಆಗ್ತದೆ. ಸಾಮಾನ್ಯ ಮಳೆ ಆಗುವಂತಹ ಶೇಕಡಾವಾರು ಪ್ರಮಾಣ ಅಂತಂದ್ರೆ 30%. ಇನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುವಂತಹದ್ದು ಈ ಸಲ ಎಷ್ಟು ಹೇಳಿದ್ದಾರೆ, 105% ಇಷ್ಟು ಮಳೆ ಆಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯ ವ್ಯಾಪ್ತಿ ಏನು ಅಂತಂದ್ರೆ 105%-110%. ಇದರ ಒಂದು ಸಾಧ್ಯತೆ ಎಷ್ಟದ ಅಂತಂದ್ರೆ 33%. ಇನ್ನೊಂದ್ಸಲ ಗಮನಿಸ್ರಿ, 33% ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗುವಂಥದ್ದು. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನು, ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಸಾಕಷ್ಟು ಪ್ರಮಾಣದೊಳಗ ಅದ ಅಂತೇಳಿ. ಇನ್ನು ಅಧಿಕ ಮಳೆ ಅನ್ನುವಂತಹ ಒಂದು ಕ್ಯಾಟಗರಿ ಕೂಡ ಅದ. ಅಧಿಕ ಮಳೆ ಅಂತಂದ್ರೆ ಎಷ್ಟಾಗ್ತದ, 110%-ಕ್ಕಿಂತ ಹೆಚ್ಚಾಯ್ತು ಅಂತಂದ್ರೆ ಅದು ಅಧಿಕ ಮಳೆ ಅಂತೇಳಿ ಅನಿಸುತ್ತದೆ. ಅದರ ಒಂದು ಪ್ರಮಾಣ ಎಷ್ಟದ ಅಂತಂದ್ರೆ 26%. ಅಂದ್ರೆ 26% ಅಧಿಕ ಮಳೆ ಆಗುವಂತಹ ಚಾನ್ಸಸ್ ಅದಾವ ಅಂತಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗಾಗಿ ಈ ಸಲ ನಮಗ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಗಳು ಎಷ್ಟದಾವ, ಸಾಮಾನ್ಯ ಮಳೆ ಅದಕ್ಕಿಂತ ಹೆಚ್ಚು ಅದೊಂದು ಕೂಡಿಸ್ರಿ, ಆಮೇಲೆ ಅಧಿಕ ಮಳೆ ಅದೊಂದು ಕೂಡಿಸಿದ್ರೆ ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ, 33+26 ಎರಡು ಕೂಡಿ 59% ಹೆಚ್ಚಿನ ಒಂದು ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಈ ಸಲ ಉತ್ತಮ ಅನ್ನುವಂತಹ ಒಂದು ಮುಂಗಾರನ್ನ ನಾವು ಈ ವರ್ಷ ನೋಡಬಹುದು. ಅದಕ್ಕೆ ನಾವು ಸಮಾಧಾನಕ್ಕೆ ಬಹಳಷ್ಟು ಖುಷಿ ಪಡಬೇಕಾಗಿದ. ನಾವು ಹಿಂದಿನ ದಿನಗಳಲ್ಲಿ ಮಳೆ ಇಲ್ಲ ಅನ್ನುವಂತಹ ಒಂದು ಸಂದರ್ಭದೊಳಗೆ ಏನೇನು ಅನುಭವಿಸಿದ್ವಿ, ಅಂತ ಅನುಭವಗಳ ಪಾಠದ ಆಧಾರದ ಮೇಲೆ ಈಗೇನು ನಮಗೆ ಒಂದು ದೊಡ್ಡ ಅವಕಾಶ ಇದೆ ಇವತ್ತಿನ ಸಂದರ್ಭದೊಳಗೆ, ಈ ಒಂದು ಅವಕಾಶವನ್ನ ಉಪಯೋಗ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರದ ಜೊತೆಗೆ ನಾವು ಯೋಜನೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ನಮ್ಮ ಮನ್ಸೂನ್, ತಮಗೆಲ್ಲ ಗೊತ್ತಿರುವಂಗ ವಿಶ್ವದ ಅನೇಕ ವಾತಾವರಣದ ವಿದ್ಯಮಾನಗಳ ಮೇಲೆ ಅವಲಂಬಿತ ಆಗಿರ್ತದ ಅನ್ನುವಂತಹ ಒಂದು ವಿಚಾರ ತಮಗ ಗೊತ್ತದ. ಅನೇಕ ವಿದ್ಯಮಾನಗಳದವ, ಅದರೊಳಗ ಪ್ರಮುಖವಾದಂತಹ ವಿದ್ಯಮಾನಗಳು, ಪ್ರಮುಖವಾದಂತಹ ಸಂಗತಿಗಳ ಬಗ್ಗೆ ನಾವು ಮತ್ತೊಮ್ಮೆ ಇವತ್ತು ಕಣ್ಣಾಡಿಸೋಣ. ಅವು ಯಾವ ರೀತಿ ನಮ್ಮ ಮಾನ್ಸೂನ್ ಮುಂಗಾರು ಈ ಸಲ ಏನು ಮುನ್ಸೂಚನೆ ನೀಡಿದ್ದಾರೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು, ಅದು ಯಾಕೆ ಈ ರೀತಿ ಈ ಸಲ ನಮಗೆ ಹೆಚ್ಚಿನ ಮಳೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷಿಯಾಗಿ ನಿಲ್ತವ. ಒಂದೇದ್ದು ಹೇಳಬೇಕು ಅಂತಂದ್ರೆ ಎಲ್ಲಿನೋ ಅನ್ನುವಂತಹ ಒಂದು ಏನು ವಿದ್ಯಮಾನ ಇದೆ, ಅದರ ವಿಚಾರವಾಗಿ ಸಾಕಷ್ಟು ಸಲ ನಾವು ಪ್ರಸ್ತಾಪ ಮಾಡಿದ್ದೀವಿ. ಎಲ್ಲಿನೋ ಅನ್ನುವಂಥದ್ದು ಶಾಂತ ಮಹಾಸಾಗರದೊಳಗ ಭೂಮಧ್ಯ ರೇಖೆಯ ಸಮೀಪ ಏನು ಅಮೆರಿಕ ಬರ್ತದ, ಅಮೆರಿಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ಒಂದು ಬಿಸಿನೀರಿನ ಪ್ರವಾಹ ಉಂಟಾಗ್ತದೆ. ಈ ಬಿಸಿನೀರಿನ ಪ್ರವಾಹ ಉಂಟಾಯಿತು ಅಂತಂದ್ರೆ, ಅದು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮ ಮುಂಗಾರಿನ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಆಗ್ತದೆ. ಅಂದ್ರೆ ಅದು ಎಲ್ಲಿನೋ ಕ್ರಿಯಾಶೀಲ ಆಯಿತು ಅಂತಂದ್ರೆ ಮುಂಗಾರಿನೊಳಗೆ ಇರುವಂತಹ ಏನು ತೇವಾಂಶ ಇರ್ತದ, ನೀರಿನ ಅಂಶ ಏನಿರ್ತದ, ಅದನ್ನೆಲ್ಲ ಸಂಪೂರ್ಣವಾಗಿ ಆ ಎಲ್ಲಿನೋ ಹೀರ್ಕೊಂಡು ನಮಗ ಬರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರೆ ಎಲ್ಲಿನೋ ಮೇಲೆ ನಮ್ಮ ವಿಜ್ಞಾನಿಗಳು

ಅದ ಅಂತೇಳಿ ತಿಳಿದು ಬರ್ತಾ ಇದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರು, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಏಪ್ರಿಲ್ 30ರಿಂದ ಬರುವ ಮಂಗಳವಾರ ಮೇ 6ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಆದರೆ ಶುಕ್ರವಾರ ಮಾತ್ರ ಗಮನಿಸಬೇಕು, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಮತ್ತು ಜಹೀರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಸ್ವಲ್ಪ ಸಾಧಾರಣವಾಗಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಇದು ಶುಕ್ರವಾರ 2ನೇ ತಾರೀಕು, ಮೇ 2ನೇ ತಾರೀಕು. ಅದನ್ನು ಬಿಟ್ಟರೆ ಉಳಿದ ಎಲ್ಲಾ ದಿನಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಧಗೆಯ ಒಂದು ಪ್ರಮಾಣ ಹೆಚ್ಚಿಗಿರಬಹುದು ಅನ್ನುವಂಥ ಒಂದು ಸೂಚನೆ ಅದ. ಈಗಾಗಲೇ ಗರಿಷ್ಠ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗಿದ. ಅನೇಕ ಕಡೆಗಳಲ್ಲಿ ಈ ಒಂದು ಗರಿಷ್ಠ ತಾಪಮಾನ ಸಾಮಾನ್ಯ ಆಗ್ಯದ ಅಂತ ಹೇಳಬಹುದು. ವಿಶೇಷವಾಗಿ ನಮ್ಮ ಬಯಲು ಪ್ರದೇಶದ ಜಿಲ್ಲೆಗಳಲ್ಲಿ ಈ ಸಲದ ಉಷ್ಣತೆ ಏರುಗತಿಯೊಳಗ ಸಾಗಿದ ಅಂತಾನೆ ಹೇಳಬಹುದು. ಕನಿಷ್ಠ ತಾಪಮಾನ ಕೂಡ ಏರುಗತಿಯೊಳಗನೆ ಅದ. 27-28 ಡಿಗ್ರಿ ಸೆಲ್ಸಿಯಸ್, ಕೆಲವೊಂದು ಕಡೆ 29-30 ಡಿಗ್ರಿ ಸೆಲ್ಸಿಯಸ್ ಕೂಡ ಹೋಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅದಕ್ಕಾಗಿ ನಾವು ಈ ಬೇಸಿಗೆ ಒಳಗ ಮುಂಜಾಗ್ರತೆಯನ್ನು ವಹಿಸಬೇಕು. ನಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ತಂಪತ್ತಿನ ಸಮಯದೊಳಗ ಮಾಡಿ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇದು ಸ್ಥೂಲವಾಗಿ ಆಯಿತು. ನಾವು ವಿಸ್ತಾರವಾಗಿ ಕೂಡ ಹೇಳುವುದೇನು ಬಹಳ ಇಲ್ಲ. ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಈಗಾಗಲೇ ಹೇಳದಂಗ ಬಹಳ ಕಡಿಮೆ ಅದಾವ. ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರುತ್ತದ. ಅದಕ್ಕಾಗಿ ನಾನು ಒಂದೇ ವಾಕ್ಯದೊಳಗ ಹೇಳ್ತೀನಿ, ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಆದರೆ ಈಗಾಗಲೇ ಹೇಳದಂಗ ಶುಕ್ರವಾರ ಮೇ 2ನೇ ತಾರೀಕು ಏನದ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು. ಕೊಪ್ಪಳ ಜಿಲ್ಲೆಯೊಳಗ ಮತ್ತು ಬಳ್ಳಾರಿ ಜಿಲ್ಲೆಯೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 35% ಅನ್ನುವಂತಹ ಒಂದು ಸೂಚನೆಯನ್ನು ಬಿಟ್ಟರೆ ಉಳಿದ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 10% ಆದರೂ ಕೂಡ ತಾವು ಈ ವಾತಾವರಣದೊಳಗ ಬದಲಾವಣೆಯನ್ನ ಗಮನಿಸಬಹುದಾಗಿದೆ ಅವತ್ತಿನ ದಿವಸ. ಅದಕ್ಕಾಗಿ ಒಂದು ಸಾಮಾನ್ಯ ಜಾಗೃತಿ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ 3 ಗಂಟೆ ನಂತರ ತಾವು ವಾತಾವರಣದೊಳಗ ಸ್ಥಳೀಯ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ಕಾಣಬಹುದು. ಮೋಡಗಳು ಮುಸುಕಬಹುದು, ಗುಡುಗು ಮಿಂಚಿನ ವಾತಾವರಣ ಬರಬಹುದು. ಹಿಂದಿನ ವಾರಗಳಲ್ಲಿ ಸಹಿತ ಹಂಗ ಆಗಿದ್ದನ್ನ ನಾವು ನೋಡಿದ್ದೀವಿ. ಅದಕ್ಕೆ ಬ್ಯಾಸಿಗೆ ಒಳಗ ತಾವು ಇದಕ್ಕಾಗಿ ಜಾಗೃತರಿರಬೇಕಾಗ್ತದೆ. ಗುಡುಗು ಮಿಂಚು ಈ ವಾತಾವರಣ ಕಂಡು ಬಂತು ಅಂತಂದ್ರೆ ತಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂತಂದ್ರೆ ಸಿಡಿಲು ಬೀಳುವಂತಹ ಸಾಧ್ಯತೆಗಳು ಬಹಳಷ್ಟು ಇರುವುದರಿಂದ ಈ ಅವಕಾಳಿ ಮಳೆಯ ಜೊತೆಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಷ್ಟು ಸೂಚನೆಯನ್ನು ನಾವು ಈ ವಾರದ ಬಗ್ಗೆ ಕೊಡಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣಂತ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಆಪ್ತರಿಗೆ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಅಲ್ಲದೆ ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಕಾರ್ಮಿಕ ದಿನದ ಸಂದರ್ಭದೊಳಗೆ ಕೂಡ ಶುಭಾಶಯಗಳು ಸಲ್ಲುತ್ತವೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಮೇಘ ಸಂದೇಶ.

ಶಾರದಾಗ ಶೇತಾನ ಖಂಡಿತ ಅಂಬೈ ಎತ್ತ ಸರ್ಕಾರ